ಮೂಡಲಸೀಮೆಗೆ ಮಳೆ ಹುಯ್ತು ನೋಡು ಬಾರಣ್ಣ, ಮೂಡಲಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ, ಬೆಟ್ಟ ಗುಡ್ಡಗಳು ನಗುತ್ತಾವೆ ಬೆಟ್ಟ ಗುಡ್ಡಗಳು ನಗುತ್ತಾವೆ, ಹೊತ್ತು ಹಸಿರು ಬಣ್ಣ ಬೆಟ್ಟ ಗುಡ್ಡಗಳು ನಗುತ್ತಾವೆ ಹೊತ್ತು ಹಸಿರು ಬಣ್ಣ, ಮೂಡಲಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ. ಮುತ್ತಿನ ಹನಿಗಳು ತೂಗಾಡಿ